ಅಶೋಕ ವರ್ಧನ ಮತ್ತು ಗಿರೀಶ್ ಪಾಲಡ್ಕ ಜಂಟಿ ಕಥನದ ಡಾರ್ಜಿಲಿಂಗ್ ಭಾಗ ಎರಡು. ಕಳೆದ ವಾರದ ಕಥನದಲ್ಲಿ ಗಿರೀಶ್ ಪಾಲಡ್ಕ ತಂಡ ಕೋಲ್ಕತ್ತಾದಿಂದ ಡಾರ್ಜಿಲಿಂಗ್ ಸೇರಿದ್ದನ್ನು ನೀವು ಓದಿದ್ದೀರಿ, ಕೇಳಿದ್ದೀರಿ. ಜತೆಗೆ ಗಿರೀಶರಿಂದಲೂ ಸುಮಾರು ಒಂದೂವರೆ ದಶಕದ ಹಿಂದೆ ನಾನು ಡಾರ್ಜಿಲಿಂಗಿಗೆ ಕೊಟ್ಟ ಪ್ರಥಮ ಭೇಟಿ ಮತ್ತು ಪಲಾಯನದ ಕಥನವು ನಿಮ್ಮ ಅನುಭವ ಕೋಶಕ್ಕೆ ಸೇರಿದ್ದಾಗಿದೆ. ಮುಂದುವರಿದು 1990ರ ದಶಕದಲ್ಲಿ ನಾನೊಂದು ಮೋಟಾರ್ ಸೈಕಲ್ ತಂಡ ಕಟ್ಟಿ ಭಾರತ ಸುತ್ತುವುದರ ಭಾಗವಾಗಿ ಕೋಲ್ಕತ್ತಾದಿಂದಲೇ ಹೊರಟದ್ದನ್ನು ಹೇಳಿದ್ದೇನೆ. ಅದರಲ್ಲಿ ರಾತೋರಾತ್ರಿ ಕೋಲ್ಕತ್ತಾ ಸಿಲಿಗುರಿ ಪಯಣಿಸಿದ ಗಿರೀಶರ ಬಳಗಕ್ಕಿಂತ ವಿರಾಮದಲ್ಲಿ ನಾವು ಸಿಲಿಗುರಿ ತಲುಪಿದ್ದು ಮಹಾನಂದ ವನಧಾಮದಲ್ಲಿ ತಂಗಿದ್ದನ್ನು ಹಿಂದಿನ ಅಧ್ಯಾಯದಲ್ಲೇ ಹೇಳಿದ್ದಾಗಿದೆ. ಅಲ್ಲಿಂದ ಬೆಳಿಗ್ಗೆ ವನಸಂಚಾರದ ಭ್ರಮೆ ಮೊದಲು ಪೂರೈಸಿಕೊಂಡೆವು. ಫಲಿತಾಂಶ ಹಿಂದೆ ಹೇಳಿದ್ದೆ, ನಿರಾಶೆ. ಅಲ್ಲಿಂದ ಡಾರ್ಜಿಲಿಂಗ್ ಪೇಟೆ ಸುಮಾರು 80 ಕಿಲೋಮೀಟರ್ ಬಹುತೇಕ ಕಟ್ಟೇರು ದಾರಿ. ಸಾಲದ್ದಕ್ಕೆ ನಾವು ಕೋಲ್ಕತ್ತಾ ಬಿಟ್ಟಂದಿನಿಂದ ಮಳೆ ಪ್ರತಿ ಸಂಜೆ ಬರುತ್ತಿತ್ತು. ಬೆಟ್ಟ ಸಮೀಪಿಸಿದ್ದಕ್ಕೋ ಏನೋ, ಅಲ್ಲಿ ಅಂದಂತೂ ಬೆಳಿಗ್ಗೆಯೇ ವಾತಾವರಣ ವ್ಯಗ್ರನಾಗಿದ್ದ ವಾತಾವರಣ ಮೋಡ ಮೋಡವೇ ಇತ್ತು. ನಮ್ಮೆಲ್ಲ ಗಂಟು ಮೂಟೆಗಳನ್ನು ಪ್ಲಾಸ್ಟಿಕ್ ಹಾಳೆಗಳಿಂದ ಸುತ್ತಿಯೇ ಬೈಕಿಗೇರಿಸಿ ಬಿಗಿದಿದ್ದೆವು. ನಾವು ಉಣ್ಣೆಯಂಗಿ ಮಂಗನ ತೊಪ್ಪಿಗಳ ಮೇಲೆ ಮಳೆ ಕೋಟು ಪ್ಯಾಂಟು ಏರಿಸಿಯೇ 8:45 ಹೊತ್ತಿಗೆ ಘಾಟಿಗಿಳಿದೆವು. ತೋರಿಕೆಗೆ ಕಾಡು ವನ್ಯ ಎಂಬ ಭಾವ ಬಂದರೂ ಜನವಸತಿಯ ಕುರುಹುಗಳು ಉದ್ದಕ್ಕೂ ಧಾರಾಳ ಇತ್ತು. ಇತರ ವಾಹನ ಸಂಚಾರ ಧಾರಾಳವೇ ಇದ್ದರೂ ಎಲ್ಲ ಮುಚ್ಚಿದ ದೇಹದವೇ, ದ್ವಿಚಕ್ರಗಳು ತೀರಾ ವಿರಳ. ನಾವು ಉಳಿದಿದ್ದ ವನಧಾಮದ ಎದುರೇ ಪುಟ್ಟ ನಿಲ್ದಾಣ ಸಹಿತ ಸಪುರಹಳ್ಳಿಯ ರೈಲ್ವೆ ಜಾಡು ಹರಿದಿತ್ತು. ಅದು ನಮ್ಮ ದಾರಿಗೆ ಪಕ್ಕದಲ್ಲೇ ಜತೆಗೊಡುತ್ತಿತ್ತು. ಹಲವೆಡೆಗಳಲ್ಲಿ ದಾರಿಯ ಮೇಲೆ ಹಳಿ ಹಾಸಿದ್ದೂ ಇತ್ತು. ಅಂತಲ್ಲೆಲ್ಲ ನಾವು ಮುಖ್ಯವಾಗಿ ದ್ವಿಚಕ್ರಿಗಳು ಬಹಳ ಜಾಗ್ರತೆಯಿಂದ ಇರಬೇಕಾಗುತ್ತಿತ್ತು. ಸಮರೇಖೆಯಲ್ಲಿ ಓಡುತ್ತಾ ಹಳಿಗಳನ್ನು ದಾಟುವುದೆಂದರೆ ಬಹುತೇಕ ಚಕ್ರ ಜಾರಿ ಬೀಳುವುದೆಂದೇ ಅರ್ಥ. ಒಂದೆಡೆ ಕಿಶೋರ್ ಬೈಕ್ ಜಾರಿ ಮಗುಚಿದರೂ ನಿಧಾನಿಯಾಗಿ ಇದ್ದುದರಿಂದ ಯಾರಿಗೇನೂ ಅಪಾಯವಾಗಲಿಲ್ಲ. ಸಾರ್ವಜನಿಕ ರೈಲು ಆ ದಿನಗಳಲ್ಲಿ ದಿನಕ್ಕೆ ಒಂದೇ ಬಾರಿ, ಅಂದರೆ ಎದುರು ಬದರಿನ ಪ್ರಯಾಣ ಇದ್ದಿರಬೇಕೆಂದು ನನ್ನ ನೆನಪು. ನಡುವೆ ಎಲ್ಲೋ ಒಂದು ಕಡೆ ಮಾತ್ರ ನಮಗೆ ರೈಲಿನ ದರ್ಶನ ಲಾಭವಾಗಿತ್ತು. ಆದರೆ ಎರಡು ಡಬ್ಬಿಯ ಮತ್ತು ಬಲು ನಿಧಾನಿ ಪುಟ್ಟ ಚುಕುಪುಕುವನ್ನು ಪೂರ್ಣ ಮನಸ್ಸಿನಲ್ಲಿ ನಿಂತು ನೋಡಲು, ಅದರ ಪೂರ್ಣ ಬಳುಕು ಓಟದ ಚಂದವನ್ನು ಕಣ್ಣು ಹಾಗೂ ಕ್ಯಾಮರಾದಲ್ಲಿ ತುಂಬಿಕೊಳ್ಳಲು ಚಿರಿಪಿರಿ ಮಳೆ ಬೀಳಲಿಲ್ಲ. ಅಂದು ಈಗಿನಂತೆ ಬಹು ಸಾಮರ್ಥ್ಯದ ಡಿಜಿಟಲ್ ಕ್ಯಾಮರಾಗಳಿರಲಿಲ್ಲ. ನನ್ನಲ್ಲಿದ್ದ ಸಾಮಾನ್ಯ ಕ್ಯಾಮರಾದಲ್ಲಿ ಪ್ರತಿ ಕ್ಲಿಕ್ ಎಂದರೂ ರೀಲು ಸಂಸ್ಕರಣಾ ಮತ್ತು ಮುದ್ರಣದ ವೆಚ್ಚಗಳ ಲೆಕ್ಕ ಕಾಡುತ್ತಿತ್ತು. ಮತ್ತೆ ಮಳೆಯಲ್ಲಿ ಕ್ಯಾಮರಾವನ್ನು ಪ್ಲಾಸ್ಟಿಕ್ ಆವರಣದಿಂದ ಹೊರತೆಗೆಯುವ ಯೋಚನೆಯೂ ನಿಷಿದ್ಧವೇ ಇತ್ತು. ನಮ್ಮ ಮೊದಲ ಭಾರತ ಯಾನದಿಂದಲೇ ನಾವು ಪ್ರವಾಸದಲ್ಲಿ ಊಟ ಪಾನೀಯಗಳಿಗೆಲ್ಲ ಆರಾಮವಾಗಿ ದಾರಿ ಬದಿಯ ಡಾಬಾಗಳನ್ನೇ ನೆಚ್ಚಿಕೊಂಡಿದ್ದೆವು. ಥಳಕಿಲ್ಲ, ಕೊಳಕು ಜಾಸ್ತಿ ಎಂದರೂ ಅಲ್ಲಲ್ಲೇ ಕೈ ಪಂಪ್ ಹಾಕಿದ ಪುಟ್ಟ ತೂತಬಾವಿಯ ನೀರು, ಕಣ್ಣೆದುರೇ ಬಲೆಯಿಂದ ನಮ್ಮ ತಟ್ಟೆ ಲೋಟಗಳನ್ನು ಸೇರುತ್ತಿದ್ದ ಆಹಾರ ವಸ್ತುಗಳು ನಮಗೆಂದೂ ಆರೋಗ್ಯಕ್ಕೆ ಮೋಸ ಮಾಡಲಿಲ್ಲ. ಹಾಗೆ ಡಾರ್ಜಿಲಿಂಗಿನ ಏರುದಾರಿಯಲ್ಲಿ ಚಳಿ ಮಳೆಯೂ ಏರುತ್ತಿದ್ದಂತೆ ಹಸಿವಲ್ಲದಿದ್ದರೂ ನಾವು ದೇಹಕ್ಕೆ ಬಿಸಿಯೂಡಲು ಹಳ್ಳಿ ಚಾ ದುಕಾನುಗಳನ್ನು 3-4 ಕಡೆ ಬಳಸಿಕೊಂಡೆವು. ಅಲ್ಲೆಲ್ಲ ನಮ್ಮ ರೂಢಿಯ ಇಡ್ಲಿ ದೋಸೆಗಳನ್ನು ವಿಚಾರಿಸುವ ತಪ್ಪು ಮಾಡುತ್ತಿರಲಿಲ್ಲ. ಆದರೆ ಈಚೆಗೆ ಕಾಶ್ಮೀರಕ್ಕೆ ಹೋದಾಗ ಗಮನಿಸಿದ್ದು, ದಕ್ಷಿಣ ಭಾರತದ ಗಿರಾಕಿಗಳನ್ನು ತಣಿಸಲು ಹಲವೆಡೆಗಳಲ್ಲಿ ಇಡ್ಲಿ ದೋಸೆಗಳು ಪೂರೈಕೆಯಾಗುತ್ತಿವೆ. ಇರಲಿ, ಖಾಲಿ ಹೊಟ್ಟೆಗೆ ತಟ್ಟೆ ತುಂಬ ಜಿಲೇಬಿ ಗರಿಗರಿ ಪಕೋಡವನ್ನು ನಾವು ಸಹಜವಾಗಿ ಆಸ್ವಾದಿಸುತ್ತಿದ್ದೆವು. ಡಾರ್ಜಿಲಿಂಗ್ ಪೇಟೆ ಸಮೀಪಿಸುತ್ತಿದ್ದಂತೆ ಮಳೆ ಗಾಳಿ ಭರ್ಜರಿಯೇ ಹೊಡೆಯಿತು. ಸಾಮಾನ್ಯ ಪಾದರಕ್ಷೆ ಕೈಗೌಸು ಇಲ್ಲದ ಸ್ಥಿತಿಯಲ್ಲಿ ಸವಾರರಿಬ್ಬರಿಗೂ ಕೈ ಪಾದಗಳು ಮರಗಟ್ಟಿದ ಅನುಭವದೊಡನೆ ಹೊಟ್ಟೆ ನಡುಕುವೇ ಬರುತ್ತಿತ್ತು. ಒಂದೆರಡು ಡಾಬಾಗಳಲ್ಲಿ ಔಪಚಾರಿಕ ಮೇಜು ಕುರ್ಚಿ ಬಿಟ್ಟು ಅವರ ಸೌದೆ ಒಲೆಗಳಿಗೆ ನುಗ್ಗುವಂತೆ ಕುಳಿತು ಚಹಾ ಕುಡಿದು ಸುಧಾರಿಸಿಕೊಳ್ಳಬೇಕಾಯಿತು. ಅಪರಾಹ್ನ 1:45 ಹೊತ್ತಿಗೆ ನಾವು ಡಾರ್ಜಿಲಿಂಗ್ ಸೇರಿದ್ದೆವು. ಆದರೆ ವಾತಾವರಣದ ತೀವ್ರತೆಯೋ ನಮ್ಮ ತಯಾರಿಯ ಕೊರತೆಯೋ ಗಾಢ ಪ್ರಭಾವಿಸಿದ್ದರಿಂದ ಸಂಭ್ರಮ ಮುಂದಿನ ಕಾರ್ಯಯೋಜನೆಗಳೆಲ್ಲ ಬೆಟ್ಟ ಹತ್ತಿತ್ತು. ಹೆಚ್ಚು ಚೌಕಾಸಿಗಿಳಿಯದೆ ತುರ್ತಾಗಿ ಸಿಕ್ಕ ಹೋಟೆಲ್ ಕೋಣೆ ಹಿಡಿದೆವು. ಮತ್ತಷ್ಟೇ ಚುರುಕಾಗಿ ಒಣ ಬಟ್ಟೆಗಳಿಗೆ ಬದಲಿ ಹಾಸಿಗೆಯ 3 ಪದರದ ರಗ್ಗುಗಳ ನಡುವೆ ಕನಿಷ್ಠ 1/2 ಗಂಟೆಯಾದರೂ ಹುಗಿದು ಹೋದೆವು. ಉಪಾದ್ರ ಉಷ್ಣಮಾಪಕ 17 ಡಿಗ್ರಿ ತೋರಿದರೂ ನಮ್ಮ ನೀರಿನ ಸಂಪರ್ಕ ಸವಾರಿಯ ಬೀಸುಗಳೆಲ್ಲ ಸೇರಿ ಶೂನ್ಯವನ್ನೇ ಸಾಧಿಸಿದ್ದೆವೆಂಬ ಭಾವ ನಮ್ಮಲ್ಲಿತ್ತು. ಡಾರ್ಜಿಲಿಂಗ್ ಪ್ರತ್ಯೇಕ ರಾಜ್ಯದ ಸ್ಥಾನವನ್ನು ಕೇಳುತ್ತಿದ್ದ ಕಾಲ ಅದು. ನಾವು ತಲುಪಿದಂದು ಅದರ ಲೆಕ್ಕದಲ್ಲಿ ಬಂದ್ ಆಚರಣೆಯಲ್ಲಿದ್ದದ್ದು ನಮ್ಮ ಜಡಕ್ಕೆ ಅನುಕೂಲವೇ ಆಯಿತು. ಸಂಜೆ ಸಣ್ಣದಾಗಿ ಬಂದಾದ ಪೇಟೆಯೊಳಗಿನ ಒಂದಷ್ಟು ದಾರಿಗಳನ್ನು ನಡೆದು ನೋಡಿದ್ದಷ್ಟೇ ಲಾಭ. ಹೋಟೆಲ್ನವನು ಸೂಚಿಸಿದಂತೆ ಮರುದಿನ ಬೆಳಿಗ್ಗೆ ಸ್ಥಳೀಯ ಹುಲಿಗುಡ್ಡೆ, ಅಂದರೆ ಟೈಗರ್ ಹಿಲ್ ನೆತ್ತಿಯಿಂದ ಸುದೂರದ ಚಿನ್ನದ ಬೆಟ್ಟದ, ಅಂದರೆ ಕಾಂಚನಗಂಗಾ ನೆತ್ತಿಯ ಮೇಲೆ ಉದಯ ಭಾಸ್ಕರನ ಕಿರಣ ಲೀಲೆಯನ್ನು ನೋಡುವುದಿತ್ತು. ಅದಕ್ಕೆ ಅಲ್ಲಿನ ಜೀಪ್ ಚಾಲಕರ ಬಳಗ ಸಂಜೆಯ ಹೋಟೆಲ್ ಹೋಟೆಲ್ ಸುತ್ತಿ ಗಿರಾಕಿ ಗಟ್ಟಿ ಮಾಡಿಕೊಂಡಿದ್ದರು. ಅವರು ಬೆಳಿಗ್ಗೆ 3:30 ತಯಾರಿರಬೇಕೆಂದು ಖಡಕ್ಕಾಗಿ ಹೇಳಿದ್ದ ನೆಪ ಬೇರೆ ಸಿಕ್ಕು ನಾವು ಬೇಗ ಹಾಸಿಗೆ ಸೇರಿದೆವು. ಸುಮಾರು 25 ವರ್ಷಗಳ ಹಿಂದಿನ ನಮ್ಮ ಆ ಸುಖ ನಿದ್ರೆ ಮುಗಿಯುವುದರೊಳಗೆ 5 ವರ್ಷಗಳ ಹಿಂದಿನ ಗಿರೀಶರ ಬೆಳಗಿನ ಅನುಭವವೇನಾಯ್ತೆಂದು ಕೇಳಿಬಿಡೋಣ. ಗಿರೀಶ್, ಮರುದಿನ ನಮ್ಮ ಕಿರು ಪ್ರವಾಸ. ಮುಂಜಾನೆ 4:00 ನಾವು ಸಿದ್ಧರಾಗಬೇಕಿತ್ತು. ಹಾಗೆ ಏಜೆನ್ಸಿ ಬಳಿ ಹೋದಾಗ ನಮಗೊಬ್ಬ ಡ್ರೈವರ್ ಆಗಲೇ ಅಲ್ಲಿ ಕಾಯುತ್ತಾ ಇದ್ದ. ಮೊದಲ ತಾಣ ಟೈಗರ್ ಹಿಲ್, ಇನ್ನೂ ಕತ್ತಲಿತ್ತು, ಚಳಿ ಸ್ವಲ್ಪ ಜಾಸ್ತಿ ಇತ್ತು. ಈ ವಿಷಯದಲ್ಲಿ ಲಾಜ್ನವ ಮೊದಲೇ ನಮ್ಮನ್ನು ಎಚ್ಚರಿಸಿದ್ದ. ಉಪಯೋಗಿಸಿಕೊಳ್ಳಿರೆಂದು ಅವನಲ್ಲಿದ್ದ ಕೋಟ್ಗಳನ್ನು ನಮಗೆ ಕೊಟ್ಟಿದ್ದ. ಆಗಲೇ ಟ್ರಾಫಿಕ್ ನರಗಳೇ ಶುರುವಾಗಿತ್ತು. ನಮ್ಮ ಗಾಡಿ ಅದೆಲ್ಲೆಲ್ಲೋ ಸುತ್ತಿ ಯಾವುದೋ ಒಂದು ಗುಡ್ಡದ ಬಳಿ ಹೋಗಿ ನಿಂತಿತು. ಗಾಡಿಯಿಂದ ಇಳಿದಾಗಲೇ ನಮಗೆ ತಿಳಿದದ್ದು ಗಿರಿಧಾಮಗಳ ವೈಶಿಷ್ಟ್ಯ. ಅಲ್ಲಿ ಕೋಲ್ಕತ್ತಾದಲ್ಲಿ ವಿಪರೀತ ಸೆಖೆ, ಇಲ್ಲಿ ಡಾರ್ಜಿಲಿಂಗ್ನಲ್ಲಿ ನಡುಗಿಸುವ ಚಳಿ. ಅದರ ಲಾಭ ಅಲ್ಲಿನ ಸಣ್ಣ ವ್ಯಾಪಾರಿಗಳಿಗೆ ಟೋಪಿ, ಕೈಗವಸುಗಳು ಇತ್ಯಾದಿ ವ್ಯಾಪಾರ ಜೋರಾಗಿತ್ತು. ಚಳಿ ಸಹಿಸಲಾಗದೆ ನಾವು ಅನಿವಾರ್ಯವಾಗಿ ಕೊಂಡುಕೊಳ್ಳಬೇಕಾಯಿತು. ಟೈಗರ್ ಹಿಲ್ನಲ್ಲಿ ಹುಲಿಗಳೇನು ಇರಲಿಲ್ಲ, ಆದರೆ ಪ್ರಾಕೃತಿಕವಾಗಿ ನಿಜಕ್ಕೂ ಸುಂದರ ತಾಣ. ಸುತ್ತಲೂ ಸೂಚಿಪರ್ಣ ಮರಗಳ ಕಾಡು, ಖುಷಿ ಕೊಡುವಂತ ನಯನ ಮನೋಹರ ತಾಣ. ಇಲ್ಲಿನ ಪ್ರವಾಸಿ ಆಕರ್ಷಣೆ ಬರೇ ಗುಡ್ಡ ಅಥವಾ ಕಾಡು ಮಾತ್ರವಲ್ಲ, ಜೊತೆಗೆ ಇಲ್ಲಿನ ಸೂರ್ಯೋದಯ ಕೂಡ. ಅದೇನು ವಿಶೇಷ ಅಂತೀರಾ? ಹಿಮಾಲಯ ಶ್ರೇಣಿಯ ಕಾಂಚನಜುಂಗ ಟೈಗರ್ ಹಿಲ್ನಿಂದ ಹೆಚ್ಚು ಕಡಿಮೆ 60 ಕಿಲೋಮೀಟರ್ ದೂರ, ಅಂದರೆ ಕಾಗೆ ಹಾರಿದಂತೆ. ಬೆಳಕಿನ ಎಳೆ ಬಿಸಿಲು ದೂರದಲ್ಲಿ ಕಾಣುವ ಕಾಂಚನಜುಂಗ ಹಿಮ ಪರ್ವತಗಳ ಮೇಲೆ ಬಿದ್ದಾಗ ಹಿಮದ ಮೇಲ್ಮೈ ಅದನ್ನು ಪ್ರತಿಫಲಿಸುತ್ತದೆ. ಬಿಸಿಲಿನ ಪ್ರಖರತೆ ಹೆಚ್ಚಿಲ್ಲದ ಕಾರಣ ಈ ದೃಶ್ಯ ತುಂಬಾ ರಮಣೀಯವಾಗಿ ಗೋಚರಿಸುತ್ತದೆ. ಹೊಳಪಿನ ಬಿಳಿ ಹತ್ತಿ ಗುಡ್ಡೆ ಹಾಕಿದಂತೆ ಬೆಳ್ಳಿ ಮೋಡಗಳು ಒಂದೆಡೆ ದಟ್ಟವಾಗಿ ಕಲೆತಂತೆ ಕಾಣುವ ಮನಮೋಹಕ ದೃಶ್ಯ ಬಿಸಿಲು ಜಾಸ್ತಿಯಾದಂತೆ ಮರೆಯಾಗುತ್ತದೆ. ಇದನ್ನು ವೀಕ್ಷಿಸಲು ಅಟ್ಟಣಿಗೆ ಮಾದರಿಯ ಒಂದು ರಚನೆಯ ಜೊತೆಗೆ ಒಂದು ವೀಕ್ಷಣಾ ಗೋಪುರವೂ ಇದೆ. ಆದರೂ ಜಾಗ ಕಿರಿದಾಗಿರುವುದರಿಂದ ಪ್ರವಾಸಿ ಋತುಗಳಲ್ಲಿ ವಿಪರೀತ ಜನದಟ್ಟಣೆ ಇರುತ್ತದೆ. ಅದಕ್ಕಾಗಿ ಕೆಲ ಚಾಲಕರು 2.5 ಗಂಟೆಗೆ ಜನರನ್ನು ತಂದು ಬಿಡುವುದು ಇದೆಯಂತೆ. ಗಾಡಿಯ ಚಾಲಕ ಹೇಳಿದಂತೆ ಈ ವೀಕ್ಷಣಾವಕಾಶ ಕೂಡ ಅದೃಷ್ಟವನ್ನು ಅವಲಂಬಿಸಿರುತ್ತದೆ. ಕೆಲವೊಮ್ಮೆ ಪ್ರಕೃತಿ ಅವಕೃಪೆ ತೋರಿದರೆ ಮಂಜು ಅಥವಾ ಮೋಡ ಮುಸುಕಿ ಏನೇನೂ ಕಾಣಿಸುವುದಿಲ್ಲ. ಚುಮು ಚುಮು ಚಳಿಗೆ ಮದ್ಯಂಬಂತೆ 16 ಮಂದಿ ಕಾಫಿ ಮಾರಾಟ ನಿರತರಾಗಿದ್ದರು. ದೊಡ್ಡ ಫ್ಲಾಸ್ಕ್ ಹಿಡಿದು ಕಾಫಿ ಮಾರುತ್ತಿದ್ದ ಓರ್ವ ನೇಪಾಳಿ ಚೆಲುವೆಯ ಬಳಿ ಫೋಟೋ ತೆಗೆಯಬಹುದೇ ಎಂದು ಕೇಳಿದೆವು. ಮೊದಲು ಕಾಫಿ ತೆಗೆದುಕೊಳ್ಳಿ, ಆಮೇಲೆ ಎಷ್ಟಾದರೂ ಫೋಟೋ ತೆಗೆಯಿರಿ ಎಂದಳು. ಕಾಫಿ ಕೊಂಡಾದ ನಂತರ ನಮ್ಮ ಜೊತೆ ಫೋಟೋ ತೆಗೆಸಿಕೊಂಡಳು. ಕೊಂಡ ಕಾಫಿಗೆ ದುಡ್ಡು ಕೊಡ್ಬೇಕಲ್ವೇ? ಆಗಲೂ ಫೋಟೋ ತೆಗೆದಿದ್ದ ನಮ್ಮನ್ನು ನೋಡಿ, ಅರೆ ಪೈಸಾ ದನಿಗೆ ಫೋಟೋ ಮತ್ನಿಗಲೋ, ಅಂದ್ರೆ ದುಡ್ಡು ಕೊಡೋ ಫೋಟೋ ತೆಗಿಬೇಡಪ್ಪ ಎಂದು ಅರೆ ಕೋಪದಿಂದ ಹೇಳಿದಾಗ ನಮಗೆ ನಗು ತಡೆಯಲಾಗಲಿಲ್ಲ. ನೆನಪಿರಲಿ, ಆ ಕಾಲದಲ್ಲಿ ಸಾಮಾನ್ಯರಲ್ಲಿ ಚರವಾಣಿಯ ಕಲ್ಪನೆಯೂ ಇರಲಿಲ್ಲ. ಆದರೆ ಹೋಟೆಲ್ನವ ಸಕಾಲದಲ್ಲಿ ನಮ್ಮನ್ನು ಎಚ್ಚರಿಸಿದ. ಹಾಗೆ ಜೀಪು ಸರಿ ಸಮಯಕ್ಕೆ ಬಂದಿತ್ತು. ಪೂರ್ಣ ಮಲಗಿದ್ದ ಪೇಟೆ ಮಂಜಿನಲ್ಲಿ ಮುಳುಗಿ ತಟಕಿಕ್ಕುತ್ತಿತ್ತು. ಬೆಚ್ಚನೆ ಹೋಟೆಲ್ ಒಳಗಿಂದ ಹೊರಬಿದ್ದ ನಮಗೆ ಒಮ್ಮೆಗೆ ಚಳಿ ಮೂಳೆಯನ್ನೇ ಕೊರೆಯುವಂತನ್ನಿಸಿತು. ಆದರೆ ಮುಚ್ಚಿದ ಜೀಪಿನೊಳಗೆ 6-8 ಮಂದಿಯೊಡನೆ ಬಿಗಿದು ಕುಳಿತದ್ದರಿಂದ ತತ್ಕಾಲೀನವಾಗಿ ಬಚಾವಾದೆವು. ಗಿರೀಶನಂದಂತೆ ಅಂಕಾಡೊಂಕಿನ ದಾರಿಯಲ್ಲಿ ಎಲ್ಲೆಲ್ಲೋ ಏರಿಳಿದು ಸುತ್ತಿ ಸುಳಿದು ಬಿಸಿ ಕಾಫಿಯ ಥರ್ಮಸ್ ಫ್ಲಾಸ್ಕ್ ಹೊತ್ತ ಒಂದಿಬ್ಬರು ತರುಣಿಯರನ್ನು ಸೇರಿಸಿಕೊಂಡು ಟೈಗರ್ ಹಿಲ್ನಲ್ಲಿ ಇಳಿಸಿದರು. ಎಲ್ಲೆಲ್ಲೂ ಜನವೋ ಜನ, ಹಸ್ತ ಮುಖ ತೀಡಿಕೊಳ್ಳುತ್ತಾ ಆ ದಿಣ್ಣೆ ಈ ಅಟ್ಟಳಿಗೆ ಎಂದು ಓಡಾಡುತ್ತಿದ್ದರು. ಕಾಫಿ ಮಾರುವುದೇನು, ಕುಡಿದು ಲೋಟ ತೂರುವುದೇನು, ಹರಟುವ ಗದ್ದಲದೊಡನೆ ಬಾಯಿಯಲ್ಲಿ ಹಬೆ ಆಡಿಸುತ್ತಾರೋ ಸಿಗರೇಟಿನ ಹೊಗೆ ಬಿಡುತ್ತಾರೋ ಎಂದೇ ಅರ್ಥವಾಗದ ಸ್ಥಿತಿ. ಇದ್ಯಾವುದರ ಲೆಕ್ಕವೂ ಇಡದ ಸೂರ್ಯ ಅಂದೂ ಸಕಾಲಕ್ಕೆ ಎದ್ದಿದ್ದ. ಆದರೆ ಬಲು ದೂರದ ದೃಶ್ಯ, ಮಂಜಿನ ತೆರೆಮರೆ ಆಟವೆಲ್ಲ ಸೇರಿ ಮಸುಕು ಮಂಕು. ಕೊನೆಯಲ್ಲಿ ಪುಳಿನ ತೀರದ ಕರಾವಳಿ ಬಿಟ್ಟು ಬಂದ ನಾವು ಇಲ್ಲೂ ಪಲ್ಲವಿಸಿದ್ದು ಎಂಥ ಮರುಳಯ್ಯ, ಇದು ಎಂಥ ಮರುಳೋ. ಇರಲಿ, ಗಿರೀಶ್ ಮುಂದೇನು ಮಾಡಿದರೆಂದು ಕೇಳಿ ಬರೋಣ. ಆ ನಂತರದ ಬಹುತೇಕ ತಾಣಗಳು ಎಲ್ಲೆಡೆ ಇರುವಂತೆ ಇರುವ ಅನೇಕ ಪ್ರವಾಸಿ ಸ್ಥಳಗಳು. ಬುದ್ಧ ದೇವಾಲಯ ಅಂದರೆ ಮೊನಾಸ್ಟರಿ, ಪಗೋಡಾ, ಪ್ರಾಣಿ ಸಂಗ್ರಹಾಲಯ, ವಸ್ತು ಸಂಗ್ರಹಾಲಯ ಇತ್ಯಾದಿ. ಇವುಗಳ ಬಗ್ಗೆ ಹೆಚ್ಚು ಬರೆಯುವ ಅಗತ್ಯವಿಲ್ಲ ಅಂತ ಎನಿಸ್ತದೆ. ಆಕರ್ಷಕವಾಗಿ ಕಟ್ಟಲ್ಪಟ್ಟಿರುವ ಜಪಾನಿ ಬುದ್ಧ ದೇವಾಲಯದಲ್ಲಿ ತಾಳಬದ್ಧವಾಗಿ ಡೊಳ್ಳಿನ ಸ್ವರ ಕೇಳಿ ಬರುತ್ತಿತ್ತು. ಒಂದು ಸಮೂಹದ ಡೊಳ್ಳುವಾದನು ಎಂದುಕೊಂಡಿದ್ದೆವು. ನಮಗೆ ಸಮೀಪ ಹೋಗಿ ನೋಡಿದಾಗ ಓರ್ವ ಪುಟ್ಟ, ಹೆಚ್ಚು ಕಡಿಮೆ 10-12 ವರ್ಷದ ಬಾಲಕ ಒಂದೇ ಲಯದಲ್ಲಿ ತನ್ಮಯನಾಗಿ ಡೊಳ್ಳು ಬಾರಿಸ್ತಾ ಇದ್ದ. ಡಾರ್ಜಿಲಿಂಗ್ನ ನೆನಪು ಬಂದಾಗಲೆಲ್ಲ ಆ ಡೊಳ್ಳಿನ ಇಂಪು ಕೂಡ ನೆನಪಿಗೆ ಬರ್ತದೆ. ವಾರ್ ಮೆಮೋರಿಯಲ್ ಎನ್ನುವ ಜಾಗದ ಪಕ್ಕದಲ್ಲಿರುವ ಉದ್ಯಾನವೊಂದರಲ್ಲಿ ನೇಪಾಳಿ ಉಡುಪುಗಳನ್ನು ಇತರರಿಗೆ ತೊಡಿಸಿ ಚಿತ್ರ ತೆಗೆಯುತ್ತಿದ್ದರು. ಇದು ಕೂಡ ಮಾಮೂಲು ದಂಧೆ, ನಾವೇನು ಕಡಿಮೆ, ನಾವು ತೆಗೆಸಿಕೊಂಡೆವು. ಚಿತ್ರ ನೋಡಿದಾಗ ಮಾತ್ರ ನನಗೆ ನಮ್ಮೂರಿನ ನವರಾತ್ರಿ ವೇಷಗಳ ನೆನಪಾಯಿತು. ಆಟಿಕೆ ರೈಲಿನಲ್ಲಿ ಅಂದರೆ ಟಾಯ್ ಟ್ರೈನ್ ನ್ಯಾರೋ ಗೇಜ್, ಅದರಲ್ಲಿ ಪ್ರಯಾಣಿಸುವ ವಿಶೇಷ ಆಸಕ್ತಿ ನಮಗಿರಲಿಲ್ಲ. ರೋಪ್ ವೇನಲ್ಲಿ ಪ್ರಯಾಣಿಸುವ ಅಪಾರ ಆಸೆ ಹೊತ್ತಿದ್ದ ನಮಗೆ ಅದು ದುರಸ್ತಿಯಲ್ಲಿದೆ ಎನ್ನುವುದನ್ನು ಕೇಳಿ ನಿರಾಸೆಯಾಯಿತು. ಪದ್ಮಜ ನಾಯ್ಡು ಮೃಗಾಲಯದ ಮೂಲೆಯಲ್ಲಿ ಕೊಂಚ ವಿಶಾಲ ಜಾಗದಲ್ಲಿರುವ ಚಾರಣ ಹಾಗೂ ಪರ್ವತಾರೋಹಣ ತರಬೇತಿ ನೀಡುವ ಹಿಮಾಲಯ ಪರ್ವತಾರೋಹಣ ಸಂಸ್ಥೆ ಅಂದರೆ ಹಿಮಾಲಯನ್ ಮೌಂಟೇನಿಯರಿಂಗ್ ಇನ್ಸ್ಟಿಟ್ಯೂಟ್ HMI ಸೇನೆಯ ನಿಯಂತ್ರಣದಲ್ಲಿದೆ. ಅದು ವ್ಯವಸ್ಥಿತವಾಗಿದೆ. ಅಲ್ಲಿಗೆ ಕಾರ್ಯ ಸಂಬಂಧ ತೆರಳುವ ಅವಕಾಶ ಮತ್ತೊಮ್ಮೆ ನನಗೆ ದೊರಕಿತ್ತು. ಮುಂದೆ ಇನ್ನೊಮ್ಮೆ ಅದರ ಬಗ್ಗೆ ತಿಳಿಸುತ್ತೇನೆ. ವಾಪಸ್ ಬರುವಾಗ ಒಂದು ದಿನ ಹೆಚ್ಚು ನಿಲ್ಲೋಣ ಎನ್ನುವ ಮಾತು ಬಂದರೂ ಅದನ್ನು ಕೈಬಿಡಬೇಕಾಯಿತು. ನಾವು ಭಾನುವಾರವೇ ಕೋಲ್ಕತ್ತಾ ಸೇರಿ ಪ್ರಾಂಶುಪಾಲರ ಮಾತನ್ನು ಉಳಿಸಿಕೊಳ್ಳುವುದು ನಮಗೆ ಅಷ್ಟೇ ಮುಖ್ಯವಾಗಿತ್ತು. ಹಾಗಾಗಿ ಶನಿವಾರ ರಾತ್ರಿಯೇ ಹೊರಟು ಭಾನುವಾರ ಮಧ್ಯಾಹ್ನಕ್ಕೆ ಮೊದಲು ಕೋಲ್ಕತ್ತಾದಲ್ಲಿದ್ದೆವು. ಸ್ವಾರಸ್ಯಕರ ಸಂಗತಿ ಎಂದರೆ ವಾಪಸ್ ಬರುವಾಗ ಎಚ್ಚರ ತಪ್ಪದಿರಲು ಚಾಲಕ ವಿಜಯ್ ತನ್ನ ಡ್ರೈವಾನುಭವಗಳನ್ನು ಹೇಳಲಿಲ್ಲ, ಬದಲಾಗಿ ಪ್ರೇಮಾನುಭವಗಳನ್ನು ಹೇಳಿಕೊಂಡ. ಪರ್ವತಾರೋಹಣವನ್ನು ಪ್ರಧಾನ ಹವ್ಯಾಸವಾಗಿಸಿಕೊಂಡ ನನಗೆ ಡಾರ್ಜಿಲಿಂಗಿನ ಪ್ರಧಾನ ಆಕರ್ಷಣೆ HMI ಅಂದರೆ ಹಿಂದೂಸ್ತಾನ್ ಮೌಂಟೇನಿಯರಿಂಗ್ ಇನ್ಸ್ಟಿಟ್ಯೂಟ್. ಅದರಲ್ಲಿ ಖುದ್ದು ಎವರೆಸ್ಟ್ ವೀರ ತೇನ್ಸಿಂಗರಿಂದ ಅಂದರೆ 1914 1986 ಬದುಕಿದ್ದ ತೇನ್ಸಿಂಗರಿಂದ ಪರ್ವತಾರೋಹಣದ ಪಾಠ ಕಲಿತವರು ನನ್ನ ಪರ್ವತಾರೋಹಣದ ಗುರು ಮೈಸೂರಿನ ವಿ ಗೋವಿಂದರಾಜ್. ಪೂರ್ವ ಸಿದ್ಧತೆಯಲ್ಲಿ ಯಾವುದಕ್ಕೂ ಇರಲಿ ಎಂದು ಗೋವಿಂದರಾಜರಿಂದ ಒಂದು ಪರಿಚಯದ ಪತ್ರವನ್ನು ಬರೆಸಿಟ್ಟುಕೊಂಡಿದ್ದೆ. ದಕ ವಲಯದಲ್ಲಿ 1975 ಈಚೆಗೆ ಅಂದರೆ ಸುಮಾರು 15 ವರ್ಷಗಳ ಅವಧಿಯಲ್ಲಿನ ನನ್ನ ಪರ್ವತಾರೋಹಣ ಸಾಧನೆಯ ಸೂಕ್ಷ್ಮ ಚಿತ್ರಣವನ್ನು ಇಂಗ್ಲಿಷ್ನಲ್ಲಿ ಸಜ್ಜುಗೊಳಿಸಿಕೊಂಡಿದ್ದೆ. ನನ್ನಲ್ಲಿ ಯಾವುದೇ ಬೇಡಿಕೆ ಇರಲಿಲ್ಲ, ಕೇವಲ ಸಮಾನಾಸಕ್ತಿಯ ವಿಚಾರದ ಕುರಿತು 4 ಉಭಯ ಕುಶಲೋಪರಿ ನಡೆಸುವ ಉತ್ಸಾಹ ಮಾತ್ರ ಇತ್ತು. ಆದರೆ ಅಲ್ಲಿ ಪ್ರಕೃತಿಪರ ಚಟುವಟಿಕೆಗಳೆಲ್ಲ ಸಂಸ್ಥೀಕರಣದ ಬಿಸಿಯಲ್ಲಿ ಸತ್ತೇ ಹೋದಂತಿತ್ತು. ಸೇನೆಯಲ್ಲಿ ಸೇವಾ ಹಿರಿತನದವರು ಯಾರೋ ಸಂಸ್ಥೆಯ ನಿರ್ದೇಶಕರಾಗಿದ್ದರು. ಅವರ ಆಗಮನ ಮತ್ತು ಸಾರ್ವಜನಿಕ ಭೇಟಿ ಅವಧಿಗಳು ನಮ್ಮ ಅನುಕೂಲಕ್ಕಿರಲಿಲ್ಲ. ಕರ್ನಾಟಕದಿಂದ ಬೈಕೇರಿ ಬಂದಿದ್ದಾರೆ ಪರ್ವತಾರೋಹಿಗಳು, ಸಂಸ್ಥೆಯದೇ ಹಿರಿಯ ವಿದ್ಯಾರ್ಥಿಯ ಶಿಷ್ಯ ಬಳಗ ಇತ್ಯಾದಿ ಅಲ್ಲಿದ್ದ ಇತರರ ಕುತೂಹಲವನ್ನು ಕೆರಳಿಸಲೇ ಇಲ್ಲ. ಮನುಷ್ಯನ ಬಗೆಗಿನ ನಿರಾಶೆಯಲ್ಲಿ ನಾವು ಪದ್ಮಜ ನಾಯ್ಡು ಪ್ರಾಣಿ ಸಂಗ್ರಹಾಲಯದತ್ತ ಹೋದೆವು. ಅದು ಮತ್ತು ಅದರ ವಿಸ್ತರಣೆಯಂತಿದ್ದ ಆದರೆ ಸಾಮಾನ್ಯ ಮೃಗಾಲಯಗಳಲ್ಲಿ ಕಾಣಸಿಗದ ಹಿಮ ಚಿರತೆ ಮತ್ತು ಹಿಮ ತೋಳಗಳ ಬಂದಿಖಾನೆಗಳನ್ನು ನೋಡಿದೆವು. ಹಿಂದೆಲ್ಲ ಸರ್ಕಸ್ ಕಂಪನಿಗಳು ಹುಲಿ ಸಿಂಹಗಳನ್ನು ಟೈರ್ ಗಾಡಿಗಳಲ್ಲಿಟ್ಟು ತರುವಂತೆಯೇ ಇತ್ತು. ಕಿಷ್ಕಿಂದೆ ಕೊಳಕು ಉಳಿದಂತೆ ಸಾಮಾನ್ಯ ಆರಾಧನಾ ಕೇಂದ್ರಗಳನ್ನು ಅಥವಾ ಪೇಟೆಯನ್ನು ವಿರಾಮದಲ್ಲಿ ಸುತ್ತುವ ಉಮೇದು ನಮ್ಮ ಪ್ರವಾಸ ಯೋಜನೆಯಲ್ಲೇ ಇರಲಿಲ್ಲ. ಹವಾಮಾನದಲ್ಲಿ ಚಳಿ ಇದ್ದರೂ ಮಂದ ಬಿಸಿಲು ನಮಗೆ ಪ್ರಶಸ್ತವಾಗಿತ್ತು. ಹಿಮಾಲಯದ ಎತ್ತರಗಳಲ್ಲಿ ಅದು ಎಂದೋ ಬದಲಾಗುವ ಸಾಧ್ಯತೆ ಇದ್ದುದರಿಂದ ಕೂಡಲೇ ಅಂದರೆ ಸುಮಾರು 12 ಸುಮಾರಿಗೆ ಗಿರಿಪಟ್ಟಣವನ್ನು ಬಿಡುವ ಯೋಚನೆ ಮಾಡಿದೆವು. ನನ್ನ ಮೊದಲ ಡಾರ್ಜಿಲಿಂಗ್ ಭೇಟಿಯಲ್ಲಿ ಜೀಪುಗಳು ಇಳಿದಾರಿಗೆ ಬಳಸಿದ ಕರ್ಸಿಯಾಂಗ್ ಅಥವಾ ಮಿರಿಕ್ ದಾರಿಯನ್ನೇ ನಾವು ಅನುಸರಿಸುವುದಿತ್ತು. ಇದು ಸಿಲಿಗುರಿ ತಲುಪುವಲ್ಲಿ ಸುಮಾರು 15 ಉಳಿತಾಯ ಮಾಡುತ್ತಿತ್ತು. ನಾವು ಆ ರಾತ್ರಿಗೆ ಮತ್ತೆ ಆಚಿನ ಬಳಸು ದಾರಿಯಲ್ಲಿದ್ದ ಮಹಾನಂದ ವನಧಾಮದ ಅತಿಥಿಗೃಹವನ್ನೇ ಬಳಸುವ ಯೋಚನೆಗೂ ಇದು ಸಹಕಾರಿಯಾಗಿತ್ತು. ಸಿಲಿಗುರಿಗೂ 10-15 ಮೊದಲೇ ಸಿಗುವ ಒಂದು ಅಮುಖ್ಯ ಎಡಗವಲು ಮಹಾನಂದಕ್ಕೆ ಒಳದಾರಿ ಎಂದು ಮಾಹಿತಿ ಸಂಗ್ರಹಿಸಿದ್ದೆವು. ಇದರಿಂದ ಸಿಲಿಗುರಿಗೆ ಹೋಗಿ ಹಿಂಬರುವ ಸುಮಾರು 30 ಓಟದ ಉಳಿತಾಯವೂ ಆಗುವುದಿತ್ತು. ಇಳುಕಲು ತೀವ್ರ ಮತ್ತು ದಾರಿ ತುಸು ಹರಕು. ಮಳೆಯ ಲಕ್ಷಣಗಳೇನೂ ಇರಲಿಲ್ಲವಾದರೂ ಚಳಿ ಬಿಟ್ಟಿರಲಿಲ್ಲ. ಹಾಗಾಗಿ ನಾವು ಹಿಂದಿನ ದಿನದ್ದೇ ದಿರುಸಿನ ಬಂದೋಬಸ್ತ್ ಮಾಡಿಕೊಂಡಿದ್ದೆವು. ಮಿರಿಕ್ ಹಳ್ಳಿಯ ಡಾಬಾವೊಂದರಲ್ಲಿ ಊಟದ ಪರ್ಯಾಯ ವ್ಯವಸ್ಥೆಯನ್ನು ಮುಗಿಸಿಕೊಂಡು ಮುಂದುವರಿದೆವು. ದೀರ್ಘ ಸವಾರಿಗಳಲ್ಲಿ ನಮ್ಮೆರಡೂ ಬೈಕುಗಳು ಲಹರಿಯ ಮೇಲೆ 1-2 ಹಿಂದೆ ಮುಂದಾಗುವುದಿತ್ತು. ಸಂಶಯಾಸ್ಪದ ಕವಲು ಮತ್ತು ಬಹುಕಾಲ ಹಿಂದಿನವರು ಕಾಣದಿದ್ದರೆ ಮಾತ್ರ ಒಬ್ಬರನ್ನೊಬ್ಬರು ಕಾದು ಜತೆಯಾಗಿ ಮುಂದುವರಿಯುತ್ತಿದ್ದೆವು. ಹಾಗಾಗಿ ಮುಂದಿದ್ದ ನಾನು ಘಟ್ಟ ಪ್ರದೇಶ ಮುಗಿಯುತ್ತಿದ್ದಂತೆ ಒಂದೆಡೆ ಸಹಜವಾಗಿ ನಿಲ್ಲಿಸಿದೆ. ಬಿಸಿಲು ಸೆಕೆ ಏರಿತ್ತು. ನಾವು ಇನ್ನೊಂದು ಬೈಕ್ ಬರುವುದರೊಳಗೆ ಮಳೆ ಕೋಟು ಮಂಗನ ಟೊಪ್ಪಿ ಎಲ್ಲ ಕಳಚಿದ್ದೇನೋ ಆಯಿತು. ಆದರೆ ಅದನ್ನಿಡಲು ಹಿಂದೆ ಕ್ಯಾರಿಯರ್ ಮೇಲೆ ಕಟ್ಟಿದ್ದ ದೊಡ್ಡ ಬೆನ್ನು ಚೀಲ ಎಂದು ನೋಡುವಾಗಲೇ ಗೊತ್ತು, ಚೀಲ ಎಲ್ಲೋ ಬಿದ್ದು ಹೋಗಿತ್ತು. ಬಿಗಿದು ಕಟ್ಟಿದ್ದ ಹಗ್ಗ ಮಾತ್ರ ನೇಲುತ್ತಿತ್ತು. ಮಿರುಕಿನಲ್ಲಿ ಊಟ ಮಾಡಿ ಹೊರಡುವಾಗಲೂ ಚೀಲ ಇದ್ದ ನೆನಪು ದೇವಕಿಗೆ ಸರಿಯಾಗಿಯೇ ಇತ್ತು. ಅಂದರೆ ನಮ್ಮಿಂದ 3-4 ಮಿನಿಟ್ ಹಿಂದಿದ್ದ ಕಿಶೋರ್ ಬೈಕಿನವರು ದಾರಿಯಲ್ಲದು ಬಿದ್ದಿರುವುದನ್ನು ಕಂಡಿರಬಹುದು, ತಂದಾರು ಎಂದು ಆಶಿಸಿದೆವು. ಅವರೇನೋ ಸರಿಯಾಗಿಯೇ ಬಂದರು, ಚೀಲ ಸಿಗಲಿಲ್ಲ. ಅಂದರೆ ಸುಮಾರು 15 ಕಿಲೋಮೀಟರ್ ಹಿಂದಿನ ಮಿರುಕಿನೊಳಗೆ ಎಲ್ಲೋ ದಾರಿ ಬದಿಗೆ ಉರುಳಿ ಸೇರಿಕೊಂಡಿರಬಹುದು ಎಂದು ತರ್ಕಿಸಿದೆವು. ನಮ್ಮ ಸ್ವೆಟರ್ ಕೋಟ್ಗಳನ್ನೆಲ್ಲ ಕಿಶೋರ್ ಜೋಡಿ ಬಳಿ ಕೊಟ್ಟು ಈಗ ಬರ್ತೇವೆ ಎಂದು ನಾವಿಬ್ಬರು ಚೀಲ ಹುಡುಕಿ ಹಿಂದೆ ಹೊರಟೆವು. ನಿಧಾನಕ್ಕೆ ಬೈಕ್ ಓಡಿಸುತ್ತಾ ಇಬ್ಬರು ರಸ್ತೆಯ ಎರಡೂ ಬದಿಗಳನ್ನು ಕಣ್ಣೋಟದಲ್ಲೇ ಜಾಲಾಡಿದೆವು. ಸಿಕ್ಕ ಜನ ಹಳ್ಳಿ ಅಂಗಡಿಯಲ್ಲಿ ವಿಚಾರಿಸಿದೆವು. ನಿಷ್ಪ್ರಯೋಜಕವಾಗಿ ಮಿರುಕಿನಲ್ಲಿ ನಾವು ಊಟಕ್ಕೆ ನಿಂತ ಹೋಟೆಲನ್ನೇ ತಲುಪಿದೆವು. ಸುಮಾರು 35 ದಿನಗಳ ಮಹಾಯಾನದ ಮೊದಲನೇ ಪಾದದಲ್ಲೇ ಆದ ಮಹಾನಷ್ಟದ ಲೆಕ್ಕಾಚಾರ ಬದಲಿ ವ್ಯವಸ್ಥೆಗಳನ್ನು ನಿರಾಶೆಯಲ್ಲೇ ಚರ್ಚಿಸುತ್ತಾ ಮತ್ತೆ ಸಿಲಿಗುರಿಯತ್ತ ಹೊರಟೆವು. 4-5 ಕಿಲೋಮೀಟರ್ ಸಾಗಿ ಒಂದು ಹಳ್ಳಿ ದಾಟುವಾಗ ಒಬ್ಬ ಹೆಂಗಸು ನಮ್ಮನ್ನು ಕೂಗಿ ಕರೆದಳು. ಬಾಡಿ ಹೋಗಿದ್ದ ಆಶಾಲತೆಗೆ ಅಮೃತ ವರ್ಷವಾದಂತೆ ಆಕೆಯಲ್ಲಿತ್ತು ನಮ್ಮ ಚೀಲದ ಸುದ್ದಿ. ಗಂಟೆ ಮೊದಲು ನಮ್ಮ ಬೈಕ್ ದಾಟುವಾಗ ಹಗ್ಗ ಕಳಚಿ ಉರುಳಿದ ಚೀಲ ಈಕೆಯ ಗಂಡನಿಗೆ ಸಿಕ್ಕಿತ್ತಂತೆ. ಆ ಮುಗ್ಧ ಹಳ್ಳಿಗ ಅದನ್ನು ವಿಲೇವಾರಿ ಮಾಡುವ ಕುರಿತು ಚಿಂತಿಸುವಾಗ ಹಳ್ಳಿಯ ಚಾಲಕಿ ಜೀಪ್ ಚಾಲಕನೊಬ್ಬ ನೆರವಿಗೆ ಬಂದನಂತೆ. ಆತ ಬಾಡಿಗೆಗೋಡಿಸುತ್ತಿದ್ದ ಜೀಪನ್ನು ಮಿರುಕಿನ ಯಜಮಾನನ ಕೊಟ್ಟಿಗೆಗೆ ತುಂಬಿ ಬರುವಾಗ ಚೀಲವನ್ನು ಅಲ್ಲೇ ಪೊಲೀಸ್ ಠಾಣೆಗೆ ಒಪ್ಪಿಸುತ್ತೇನೆ ಎಂದು ಒಯ್ದಿದ್ದ. ನನ್ನ ಬೈಕ್ ಮತ್ತೆ ಮಿರುಕ್ ಅಭಿಮುಖವಾಯಿತು. ಈಗ ದೇವಕಿ ಹಳ್ಳಿಯ ಆ ಹೆಂಗಸಿನ ಮನೆಯಲ್ಲೇ ಉಳಿದುಕೊಂಡಳು. ಆಕೆಯ ಗಂಡ ನನ್ನ ಬೆಂಬಲಕ್ಕಿದ್ದ. ಈತ ದಾರಿಯಲ್ಲಿ ಎದುರಾದ ಬಸ್ ನಿಲ್ಲಿಸಿದಾಗ ಹಳ್ಳಿಗೆ ವಾಪಸ್ಸಾಗುತ್ತಿದ್ದ ಜೀಪ್ ಚಾಲಕನು ಸಿಕ್ಕಿದ. ಮತ್ತೆ ಇವನನ್ನು ಬಸ್ಸಿಗೆ ಬಿಟ್ಟು ಚಾಲಕನನ್ನೇ ಜತೆ ಮಾಡಿಕೊಂಡು ಮಿರುಕ್ ಠಾಣೆಗೆ ಹೋಯಿತು ನಮ್ಮ ಸವಾರಿ. 1-2 ಗಂಟೆ ವ್ಯರ್ಥವಾದರೂ ಇನಾಮು ಎಂದು 300 ರೂಪಾಯಿ ಕೈಬಿಟ್ಟರೂ ಎಲ್ಲ ಸುಕ್ಷೇಮವಾಗಿ ಹಿಂದೆ ಪಡೆದಿದ್ದೆ. ಅಂದ ಹಾಗೆ ಇನಾಮ್ ಅಲ್ಲ, ಪೊಲೀಸರಿಗೆ ಲಂಚ ಎಂದು ನೀವು ತಪ್ಪು ತಿಳಿದೀರಿ. ಹಾಗಿಲ್ಲ, ದುಡ್ಡು ಹೊಡೆದದ್ದು ಜೀಪ್ ಚಾಲಕ. ದೇವಕಿಯನ್ನು ಕೂಡಿಕೊಳ್ಳುವ ಹೊತ್ತಿಗೆ ಸಂಜೆಯಾಗಿತ್ತು. ಶೀತ ಮಾರುತನ ದಾಳಿಗೆ ನಮ್ಮಲ್ಲಿ ರಕ್ಷಣಾ ಸಾಮಗ್ರಿ ಇಲ್ಲದೆ ಬಳಲಿದೆವು. ಗದಗುಟ್ಟುತ್ತಾ ಹೇಗೋ ಗೆಳೆಯರನ್ನು ಹಿಂದುಳಿಸಿದ ಜಾಗಕ್ಕೆ ಬಂದರೆ ಅಲ್ಲಿ ಯಾರೂ ಇಲ್ಲ. ಅವರು ಸಮೀಪದ ಹಳ್ಳಿ ಮನೆಯಲ್ಲಿ ಸುದ್ದಿ ಬಿಟ್ಟು ಸಿಲಿಗುರಿಗೆ ಹೋಗಿಬಿಟ್ಟಿದ್ದರು. ನೆನಪಿರಲಿ, ಆ ದಿನಗಳಲ್ಲಿ ಚರವಾಣಿ ಇರಲಿಲ್ಲ. ಅಲ್ಲದೆ ಸಿಲಿಗುರಿಯಲ್ಲಿ ನಾವೆಲ್ಲ ನೆಚ್ಚಬಹುದಾದ ಒಂದು ವಿಳಾಸ ಅಥವಾ ದೂರವಾಣಿ ಸಂಖ್ಯೆಯೂ ನಮ್ಮಲ್ಲಿರಲಿಲ್ಲ. ಮತ್ತೆ ಹೆಚ್ಚು ನಿಂತು ಯೋಚಿಸಲು ಮುಸುಕುತ್ತಿದ್ದ ಕತ್ತಲೆ, ಏರುತ್ತಿದ್ದ ಚಳಿ ಬಿಡಲಿಲ್ಲ. ಅದೃಷ್ಟಕ್ಕೆ ಮಹಾನಂದ ವನಧಾಮಕ್ಕೆ ಒಳದಾರಿ, ಅಲ್ಲಿನ ಅತಿಥಿಗೃಹದ ಅವಕಾಶವೂ ಸುಲಭವಾಗಿಯೇ ಸಿಕ್ಕಿ ರಾತ್ರಿಗಂತೂ ಆತಂಕ ಇಲ್ಲವಾಯಿತು. ಆ ದಿನಗಳಲ್ಲಿ ಉಪಗ್ರಹಾಧಾರಿತ ವಾಸ್ತವಿಕ ಭೂನಕ್ಷೆಯೂ ಇರಲಿಲ್ಲ. ನಾನು ಪ್ರವಾಸ ಪೂರ್ವದಲ್ಲಿ ವಾರಗಟ್ಟಲೆ ಸಿಕ್ಕ ಭೂಪಟ, ಪ್ರವಾಸ ಕಥನ ಮತ್ತು ಪತ್ರ ವ್ಯವಹಾರಗಳಿಂದ ಸಂಗ್ರಹಿಸಿದ ಮಾಹಿತಿಯನ್ನು ಕೈಯಾರೆ ಒಂದು ನಕ್ಷೆಗೆ ಅಳವಡಿಸಿದ್ದೆ. ಅದರಲ್ಲಿ ದಿನಾಂಕ ಮತ್ತು ಅಂದಾಜು ಅಂತರ ಸಹಿತ ದಾರಿ, ಊರು ಮತ್ತು ಪ್ರಾದೇಶಿಕವಾಗಿ ಪೂರ್ವ ನಿಗದಿತ ಸಂಪರ್ಕಗಳೇನಾದರೂ ಇದ್ದರೆ ದೂರವಾಣಿ ಸಂಖ್ಯೆ ಸಹಿತ ವಿಳಾಸವು ದಾಖಲಾಗಿತ್ತು. ಅದರ ಸ್ಪಷ್ಟ ಛಾಯಾಪ್ರತಿ ನಮ್ಮ 4 ಖಾಸಾ ಚೀಲಗಳಲ್ಲಿ ಇಟ್ಟುಕೊಂಡಿದ್ದೆವು. ಅದನ್ನು ಮರುದಿನ ಬೆಳಿಗ್ಗೆ ಇತ್ತ ನಾವು ಅತ್ತ ಸಿರಿಗುರಿಯಲ್ಲಿ ಸಿಕ್ಕ ಯಾವುದೋ ಹೋಟೆಲ್ನಲ್ಲಿ ವಾಸ್ತವ್ಯ ಹೂಡಿದ ಇನ್ನೊಂದು ಬೈಕಿನವರು ಸರಿಯಾಗಿಯೇ ಉಪಯೋಗಿಸಿದೆವು. ನಮ್ಮ ಮುಂದಿನ ಅಧಿಕೃತ ಭೇಟಿಯ ಸ್ಥಳ ಜಲ್ದಪಾರ ವನಧಾಮ ಎಂದಿತ್ತು. ಅದರ ದೂರವಾಣಿಯನ್ನು ನಾವಿಬ್ಬರು ನಮ್ಮ ನಮ್ಮ ನೆಲೆಯಿಂದ ಸಂಪರ್ಕಿಸಿ ಸಿಲಿಗುರಿಯ ಪೊಲೀಸ್ ಠಾಣೆಯೊಂದರಲ್ಲಿ ಪುನರ್ಮಿಲನ ಕಂಡೆವು. ಹೀಗೆ ನನ್ನ 2ನೇ ಭೇಟಿಗೂ ತಂಡದ ಏಕತೆಗೂ ತುಸು ಡಾರ್ಜಿಂಗ್ ಅಂದರೆ ತಪ್ಪಿಸುವಿಕೆ ಮಾಡಿದ ಡಾರ್ಜಿಲಿಂಗ್ ಗೆಳೆಯ ಗಿರೀಶ್ ಪಾಲಡಕರಿಗೆ ಮಾತ್ರ 2ನೇ ಭೇಟಿಯಲ್ಲಿ ಒಲಿದಿತ್ತು, ಡಾರ್ಲಿಂಗೇ ಆಗಿತ್ತು. ಅದರ ವಿವರಗಳನ್ನು ಕೇಳಲು ಓದಲು ಮುಂದಿನ ವಾರದವರೆಗೆ ಕಾಯವಿರಲ್ಲ, ಮುಂದುವರಿಯಲಿದೆ.